ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ರೈತ ಬಂದವ್ರು ಏನ್ ಮಾಡ್ಕೊಂತಾರ, ದೊಡ್ಡ ಹೊಲ್ದ ಇದ್ದವರು ಒಬ್ರೆ ಹಚ್ಕೋಬಹುದು, ಇಲ್ಲ ಸಣ್ಣ ಸಣ್ಣ ರೈತರು ಇದ್ರೆ ಎಡಕ ಪಕ್ಕ ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದ್ 40-50 ಎಕರೆ ಇದನ್ನ ಸೇರ್ಕೊಂಡ್ಬಿಟ್ಟು ಹಚ್ಕೊಂಡ್ಬಿಟ್ರೆ ಬಹಳ ಒಳ್ಳೇದು. ಈ ಗುಲಾಬಿ ಕಾಯಿ ಕೊರಕಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಂಗ, ಸ್ಪ್ರೇ ಮಾಡೋ ಅವಶ್ಯಕತೆನೂ ಬರೋದಿಲ್ಲ. ಈ ರೀತಿ ನೀವು ಈ ಗುಲಾಬಿ ಕಾಯಿ ಕರ್ಕವನ್ನ ಹತೋಟಿ ಮಾಡಬಹುದು. ಇದಲ್ದೆ ಇನ್ನು ಕೆಲವೊಂದು ಈ ರಬ್ಬರ್ ಹುಳು ಅಂತ ಬರ್ತದೆ ಇನ್ಮೇಲೆ ಸ್ವಲ್ಪ ದಿವಸಕ್ಕೆ ಅದು ಬರ್ತದೆ, ನೀವೆಲ್ಲರೂ ನೋಡಿರ್ತೀರಿ, ಇದರಲ್ಲಿ ಬರ್ತದೆ ಈ ಕಡ್ಲೆಯಲ್ಲಿ ಅದು ಬರ್ತದೆ ರಬ್ಬರ್ ಹುಳು ಅಂತ ಕರಿತೀರಿ. ಆ ರೀತಿ ಏನಾದ್ರೂ ಬಂದ್ರೆ ಅದಕ್ಕೆ ಕೆಲವೊಂದು ಕೀಟನಾಶಕಗಳಾದ ಈ ಕ್ಲೋರೋಪೈರಿಬಾಸ್ ಪ್ಲಸ್ ಹೈಪರ್ಮೆಥ್ರಿನ್ ಅಂತ ಬರ್ತದೆ, ಅಥವಾ ಪೈರಿಪ್ರಾಜಿಪನ್ ಪ್ಲಸ್ ಇಪೆನ್ ಪ್ರೊಪಾಥ್ರಿನ್ ಅಂತ ಕಾಂಬಿ ಪ್ರೊಡಕ್ಟ್ಸ್ ಅದಾವ. ಇವನ್ನ ಎಕರೆಗೆ ಒಂದು 250-300 ml ಉಪಯೋಗಿಬಿಟ್ಟು ಅದನ್ನ ಹತೋಟಿ ಮಾಡಬಹುದು. ಬಹಳಷ್ಟು ಏನು ಬರೋದಿಲ್ಲ, ಅಲ್ಲಲ್ಲಿ ಸ್ವಲ್ಪ ಕಣ್ಣು ಬರ್ತದೆ ರಬ್ಬರ್ ಹುಳು, ಬಂದ್ರೆ ಇದನ್ನು ಸಹ ನೀವು ಹತೋಟಿ ಮಾಡಬಹುದು. ಈ ರೀತಿಯಾಗಿ ನಾವು ರಸಾಯನ ಕೀಟಗಳು ಮತ್ತು ಈ ಗುಲಾಬಿ ಕಾಯಿ ಕೊರಕವನ್ನು ನಾವು ಯಶಸ್ವಿಯಾಗಿ ಹತೋಟಿ ಮಾಡೋದು ಅಂತ ಹೇಳ್ತೀನಿ. ನಿಮ್ಗೇನಾದ್ರೂ ಸಮಸ್ಯೆಗಳಿದ್ರೆ ಈ ನಂದ ಮೊಬೈಲ್ಗೆ ನೀವು ಕರೆ ಮಾಡಿ ಕೇಳಬಹುದು. ನಂದ ಮೊಬೈಲ್ ಸಂಖ್ಯೆ 9448416132. ಧನ್ಯವಾದಗಳು. ರೈತ ಬಾಂಧವರೇ, ಕೇಳಿದಿರಲ್ಲ ಮಾಹಿತಿಯನ್ನ ಡಾಕ್ಟರ್ ಎಸ್ ಜಿ ಅಂಜನಾಳ್ ಅವರು. ಈ ಸದ್ಯದ ಪರಿಸ್ಥಿತಿಯಲ್ಲಿ ಬಿಟಿ ಹತ್ತಿಯಲ್ಲಿ ಏನು ಸಮಸ್ಯೆ ಇದೆ, ಕೀಟಗಳದ್ದು ಏನೇನು ಸಿಂಪರಣೆ ಮಾಡಬೇಕು ಅಂತಕ್ಕಂತ ವಿಚಾರವನ್ನ ಹೇಳಿದರೆ, ಜೊತೆಗೆ ಗುಲಾಬಿ ಕಾಯಿ ಕೊರಕ ಮುಂದಿನ ದಿನಗಳಲ್ಲಿ ಬರುವ ಸಾಧ್ಯತೆಗಳು ಜಾಸ್ತಿ ಇದಾವೆ. ಈಗ ಒಂದು ಹವಾಮಾನ ಬದಲಾವಣೆ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ರೈತರು ಪ್ರತಿನಿತ್ಯ ಕ್ಷೇತ್ರ ವೀಕ್ಷಣೆಯನ್ನ ಮಾಡಬೇಕು. ಅವ್ರು ಹೇಳಿದಾಗೆ ಈ ಪತಂಗಗಳ ವೀಕ್ಷಣೆಯನ್ನ ಮಾಡಿ ಸಿಂಪರಣೆ ಕಾರ್ಯಕ್ರಮಗಳನ್ನು ತೆಗೆದುಕೊಂಡ್ರೆ ಖಂಡಿತ ನಾವು ಗುಲಾಬಿ ಕಾಯಿ ಕೊರಕನ್ನ ಹತೋಟಿಯಲ್ಲಿ ಇಡಬಹುದು. ಹೆಚ್ಚಿನ ಮಾಹಿತಿಗಾಗಿ ವಿಜ್ಞಾನಿಗಳು ತಮ್ಮ ಫೋನ್ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ರೈತರು ಫೋನ್ ಸಂಖ್ಯೆಯನ್ನು ಸಂಪರ್ಕ ಮಾಡಿ ವಿಶೇಷವಾದಂತಹ ಮಾಹಿತಿಯನ್ನು ಪಡೆದು ಬಿಟಿ ಹತ್ತಿಯನ್ನ ಸಂಪೂರ್ಣ ಕೀಟದಿಂದ ಮುಕ್ತವಾಗಿ ಇಡ್ಲಿಕ್ಕೆ ರೈತರು ಪ್ರಯತ್ನವನ್ನ ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಮಾಹಿತಿ ನೀಡಿದಂತ ವಿಜ್ಞಾನಿಗಳಿಗೆ ರೈತರ ಪರವಾಗಿ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಸದ್ಯದ ಪರಿಸ್ಥಿತಿಯ ಬಿಟಿ ಹತ್ತಿಯಲ್ಲಿ ಕೀಟ ಸಮಸ್ಯೆ ಮತ್ತು ನಿಯಂತ್ರಣ ಕ್ರಮಗಳು, ಈ ಕುರಿತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದ ಡಾಕ್ಟರ್ ಎಸ್ ಜಿ ಹಂಚಿನಾಳ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಮಾನ್ವಿ ತಾಲೂಕಿನ ಕಾತರ್ಕಿ ಗ್ರಾಮದ ಮಲ್ಲಿಕಾರ್ಜುನಗೌಡ ಅವರ ವಿವಿಧ ತಳಿ ಭತ್ತ ಬೇಸಾಯದ ಅನುಭವಗಳನ್ನು ಆಲಿಸೋಣ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನಗೌಡ ಪೊಲೀಸ್ ಪಾಟೀಲ್. ನಮ್ಮದು ಕಾತರ್ಕಿ ಗ್ರಾಮ, ಮಾನ್ವಿ ತಾಲೂಕು, ರಾಯಚೂರು ಜಿಲ್ಲಾ. ಈ ಭತ್ತದ ತಳಿಗಳನ್ನು ಬೆಳೀತಾ ಇದ್ದೀನಿ ನಾನು. ಅದರಲ್ಲಿ ಮೂರು ವಿಶೇಷ ಈ ಜವಾರಿ ತಳಿಗಳು, ಅಂದರೆ ನಮ್ಮ ಪೂರ್ವಜರು ಬೆಳೆದಿರ್ತಕ್ಕಂಥವು. ಒಂದು ಹೆಸರು ನವಾರ ಅಂತ ಹೇಳಿಬಿಟ್ಟು, ಆ ನವಾರದ ವಿಶೇಷತೆ ಏನಂದರೆ ಅದು ಈ ನರರೋಗಗಳಲ್ಲಿ ಒಳ್ಳೆಯ ಉಪಕಾರಿ ಭತ್ತ ಅದು, ಈ ನರರೋಗದ್ದು. ಆಮೇಲೆ ಈ ಬಿ ಪಿ ಆ್ಯಂಡ್ ಶುಗರ್ ಇರುತ್ತಲ್ಲ, ಅವ್ರಿಗೂ ಕೂಡ ಒಳ್ಳೆಯದು. ಅದನ್ನು ಯಾವ ಥರ ನಾವು ಯೂಸ್ ಮಾಡಬೇಕಂದ್ರೆ, ದಿನದಲ್ಲಿ ಯಾವುದಾದ್ರೂ ಏನಾದರೂ ನಿಮಗೆ ಬಿ ಪಿ ಶುಗರ್ ಅಥವಾ ಯಾವುದಾದ್ರೂ ನರರೋಗ ಏನಾದರೂ ಮನುಷ್ಯ ಅದರಿಂದ ಬಳಲ್ತಾ ಇದ್ದರೆ, ಅವರು ಒಂದು ದಿವಸದಲ್ಲಿ ಒಂದು ಒಪ್ಪತ್ತು ಊಟ ಮಾಡ್ಬೋದು. 10 ತಾಸು ನೀರಿನಲ್ಲಿ ನೆನೆಸ್ಬಿಟ್ಟು ಆಮೇಲೆ ಅನ್ನ ಮಾಡಿಬಿಟ್ಟು ಅದೇ ಅನ್ನನ್ನೇ ಊಟ ಮಾಡಬೇಕು ನಾವು. ಅಂದರೆ ನೀವು ಅನ್ನಕ್ಕೆ ಏನು ಬೇಕಾದರೂ ಮಿಕ್ಸ್ ಮಾಡ್ಕೊಂಡು ಊಟ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾವು ನಾರ್ಮಲ್ ರೈಸ್ ಥರ ಸಾರು ಅದೆಲ್ಲ ಊಟ ಮಾಡ್ತೀವಲ್ಲ, ಸಾರು ಮೊಸರು ಏನಾದರೂ ಇದು ಮಾಡಿಬಿಟ್ಟು ಊಟ ಮಾಡ್ಬೋದು. ಇದ್ರದ್ದು ಮತ್ತೆ ಇನ್ನೊಂದು ವಿಶೇಷತೆ ಏನಂದರೆ, ಇದ್ರದ್ದು ಫಾರ್ ಎಕ್ಸಾಂಪಲ್ ನಾವು ಈಗ ಶುಗರ್ ಅದೇನಾದರೂ ಇತ್ತಂದರೆ ಡಾಕ್ಟ್ರ್ ಹತ್ರ ಹೋದರೆ, ಏ ನೀವು ಅನ್ನ ಊಟ ಮಾಡಬೇಡ್ರಪ್ಪ ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಹಾಗಿಲ್ಲ. ಈ ಅಂದರೆ ನಾವೇನು ಮಾಡ್ತೀವಿ ಅಂದರೆ, ನಾನ್ ಪಾಲಿಶ್ಡ್ ಪಾಲಿಶ್ಡ್ ಅಕ್ಕಿ ಮಾತ್ರ ಊಟ ಮಾಡಬಾರ್ದು. ಯಾವುದು ಪಾಲಿಶ್ ಮಾಡಿರ್ತಾರಲ್ಲ ಅದು ಶುಗರ್ ಬಂದವರು ತಿನ್ನಬಾರ್ದು. ಇದನ್ನು ಆರಾಮಾಗಿ ಊಟ ಮಾಡ್ಬೋದು ನೀವು. ಸ್ವಲ್ಪ ಇದು ನಮಗೆ ಎಕರೆವಾರು ಇಳುವರಿ ಕಡಿಮೆ ಇರುತ್ತೆ ಇದ್ರದ್ದು. ಈ ನಾನು ಒಂದು 1/2 ಎಕರೆ ಬೆಳೆದಿದ್ದೀನಿ ಅದನ್ನು. ನನಗೆ ಒಂದು 3.5 ಚೀಲ ಆಗಿದೆ ಭತ್ತ, ಅದು ಅಂದರೆ 75 kg 3.5 ಚೀಲ ಬ್ಯಾಗ್ ಆಗಿದೆ. ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಕ್ಕಿ. ಅಂದರೆ ನಾವು ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಲ್ಲಿ ಹೋದರೆ ಅದನ್ನು 500-600 ರೂಪಾಯಿ kg ಮಾರ್ತಾರೆ. ಬಟ್ ನಾವಿಲ್ಲಿ ರೈತರಿಗೋಸ್ಕರ 200-250 ರೂಪಾಯಿ ಮಾರ್ತಾಯಿದ್ದೀವಿ. ಅದನ್ನು ಯಾರಾದರೂ ತಮಗೆ ಬೇಕಾದವರು ತೊಗೋಬೋದು. ಇನ್ನು ನನ್ನ ಥರನೇ ಹಲವಾರು ರೈತರು ಬೆಳೀತಾ ಇದ್ದಾರೆ. ಕೆಲವೊಬ್ಬರು ಈ ಸಿನ್ನೂರಲ್ಲೆಲ್ಲ ಮಾಡಿದ್ದಾರೆ, ನಮ್ಮ ಗೆಳೆಯರು ಈ ಗೋಶಾಲೆ ಮಾಡಿಬಿಟ್ಟು ಅವರೊಂದು ಇದು ಮಾಡಿದ್ದಾರೆ. ಅವ್ರ ಹತ್ರನೂ ಸಿಗುತ್ತೆ ಇದು, ಅಲ್ಲಿನೂ ತೊಗೋಬೋದು ನೀವು. ಇನ್ನೊಂದು ತಳಿ ಬೆಳೀತಾ ಇದ್ದೀನಿ, ಈ ಸಿದ್ಧಿ ಸಣ್ಣ ಅಂತ ಹೇಳಿಬಿಟ್ಟು. ಆ ಸಿದ್ಧಿ ಸಣ್ಣ ವಿಶೇಷತೆ ಏನಂದರೆ, ನಾವು ಡೈಲಿ ಯೂಸ್ ಮಾಡ್ಬೋದು. ಅದನ್ನೊಂದು 3-4 ತಾಸು ನೆನೆಸಿ ಅನ್ನ ಮಾಡ್ಕೊಂಡು ತಿನ್ಬೋದು. ಬಟ್ ಅದನ್ನು ಅನ್ನ ಸ್ವಲ್ಪ ದಪ್ಪ ಆಗುತ್ತೆ. ಈ ಎಲ್ಲ ತಳಿಗಳು ಬಂದುಬಿಟ್ಟು ಸ್ವಲ್ಪ ಅನ್ನ ದಪ್ಪ ಆಗುತ್ತೆ. ಈ ನಮ್ಮ ಹೈಬ್ರಿಡ್ ಅಕ್ಕಿ ತಿಂದವರು ಸ್ವಲ್ಪ ಇವು ತಿನ್ನೋದಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ. ಇದು ಅಷ್ಟು ಜಲ್ದಿ ತಿನ್ನೋಂಗಿಲ್ಲ. ಬಟ್ ಅದನ್ನು ನಾವು ಎಲ್ಲ ಪ್ರಾಕ್ಟೀಸ್ ಆದ ನಂತರ ತಿನ್ನಲೇಬೇಕು ಅದನ್ನು, ಯಾಕಂದರೆ ಫ್ಯೂಚರ್ ಡೇಸಲ್ಲಿ ನಮ್ಗೆ ಆರೋಗ್ಯ ಬೇಕಂದ್ರೆ ತಿನ್ನಲೇಬೇಕು. ನಾನು ಇನ್ನೂ ಒಂದು ಕುಲ್ಲಾಕಾರ ಅಂತ ಬೆಳೀತಾ ಇದ್ದೀನಿ ತಳಿ, ಈ ಅದನ್ನು ನಾವು ವಾರದಲ್ಲಿ ಎರಡು ಮೂರು ಸಲ ಊಟ ಮಾಡ್ಬೋದು, ಅದು ಸ್ವಲ್ಪ ಮಾಂಸಖಂಡಕ್ಕೆ ಬಲ ನೀಡುತ್ತೆ ಅಂತ ಹೇಳ್ತಾರೆ. ನಾನು ಇನ್ನು ಇದು ಈ ವರ್ಷನೇ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಅನುಭವದಲ್ಲಿ ಸಿದ್ಧಿ ಸಣ್ಣ ಬೆಳೆದಿದ್ದೀನಿ, ನವಾರ ಬೆಳೆದಿದ್ದೀನಿ, ಬಟ್ ಕುಲ್ಲಾಕಾರ ಈ ವರ್ಷ ಮಾಡ್ತಾ ಇದ್ದೀನಿ. ಅದರದ್ದು ನೋಡ್ಬೇಕು ನಾನು. ಈ ಮೂರು ತಳಿಗಳು ಭಾಳ ವಿಷಯ, ಇನ್ನೂ ಬೇರೆ ಬೇರೆ ತಳಿಗಳು ಇವೆ ಬತ್ತಾ, ಬಟ್ ಎಲ್ಲ ಮಾಡಬೇಕಂತ ನೋಡ್ತಾ ಇದ್ದೀನಿ. ಬಟ್ ನಮಗೆ ಮುಂದಿನ ದಿನಗಳಲ್ಲಿ ಏನಂತೀರಿ ನೀವು, ಮಾರುಕಟ್ಟೆ ಸಮಸ್ಯೆ ನೋಡಿಕೊಂಡು ಅಂದರೆ ಈ ಜವಾರಿ ಭತ್ತದ ಕ್ಷೇತ್ರನ ಅಭಿವೃದ್ಧಿಪಡಿಸ್ಬೇಕಂತ ನನ್ನ ಆಸೆ. ರೈತ ಬಾಂಧವರು ಸಹಕಾರ ಕೊಟ್ಟರೆ ಎಲ್ಲರ ಸಹಕಾರದೊಂದಿಗೆ ಅಭಿವೃದ್ಧಿ ಮಾಡಬೇಕನ್ನೋದೇ ನನ್ನ ಆಸೆ. ಈಗ ತಾವು ಸಾವಯವದಲ್ಲಿ ಭತ್ತವನ್ನು ಬೆಳೀತಾ ಇದ್ದೀರಿ, ಹೇಗೆ ಅನಿಸ್ತದೆ ನಿಮಗೆ ಸಾವಯವದಲ್ಲಿ ಭತ್ತವನ್ನು? ಯಾಕಂದರೆ ಎಲ್ಲರಿ 20 ಎಕರೆ 30 ಎಕರೆ ಎಲ್ಲಿ ಸಾವಯವ ಮಾಡೋಣ, ಎಲ್ಲಿ ಅದಕ್ಕೂ ಮಾರ್ಕೆಟ್ನಲ್ಲಿ ಎಲ್ಲ ರೇಟು ಜಾಸ್ತಿ ಮಾಡ್ಬೇಕು, ಅದಕ್ಕೆ ತೊಗೊಳಕ್ಕೆ ಯಾರೂ ಬರೋದಿಲ್ಲ ಅಂತಕ್ಕಂಥದ್ದು. ತಾವು ಸಾವಯವವನ್ನು ಯಾವ ಉದ್ದೇಶಕ್ಕೊಂದು ಸಾವಯವ ಭತ್ತ ಮಾಡ್ತಾಯಿದ್ರು ತಾವು? ಇನ್ನು ಸಾವಯವ ಭತ್ತ ನಾನು ಮೊದಲು ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಇದರಲ್ಲಿ ಮಾಡಿದ್ದೀನಿ. ನಾನು 80 ಎಕರೆ ಭತ್ತ ಮಾಡ್ತಾಯಿದ್ದೆ ಅವಾಗ. ಆ ಟೈಮ್ನಲ್ಲಿ ಏನಂದರೆ ನನಗೊಂದು ಅಂದರೆ ಆ ಮಾಡ್ತಾ ಅದರಲ್ಲೇನೆಂದರೆ ನನಗೊಂದು ಸ್ವಲ್ಪ ನಮ್ಮ ಅನುಭವಗಳು ಎಲ್ಲ ಅನುಭವಗಳಿವೆ. ಹಿಂದಿನಿಂದಲೂ ನೀರಿನ ಸಮಸ್ಯೆ ಅದು ಆಗಿದ್ದು ಅನುಭವ ಪಟ್ಟಿದ್ದೀನಿ, ನೀರು ಜಾಸ್ತಿ ಬಂದಿದ್ದು ಅನುಭವ ಪಟ್ಟಿದ್ದೀನಿ. ಅಂದರೆ ನೀರು ಜಾಸ್ತಿ ಬಂದು ಫ್ಲಡ್ ಬಂದು ಹೋಗಿದ್ದು ಅನುಭವ ಇದೆ, ನೀರು ಕಡಿಮೆ ಆಗಿಬಿಟ್ಟು ಭತ್ತ ಒಣಗಿದ್ದು ಅನುಭವ ಇದೆ. ಆ ಎರಡು ಅನುಭವದಿಂದ ನಾನೊಂದು ಕಂಡುಕೊಂಡೆ ಆವಾಗಲೇ, ನಾನು ಸ್ವಲ್ಪ ಸಾವಯವ ನಾನು ಸುಮಾರು 20 ವರ್ಷದ ಕೆಳಗಡೆ ನಾನು ಟೆಸ್ಟ್ ಮಾಡಿದ್ದೆ, ನೀರು ಇರಲಾರ್ದು ಮತ್ತು ನೀರು ಜಾಸ್ತಿ ಕೊಟ್ಟಿದ್ದು. ಅಂದರೆ ಈ ಸಾವಯವ ಏನಂದರೆ ಈ ನಮ್ಮ ಇದ್ರ ಪ್ರಕಾರ, ಈ ಫಾರ್ ಎಕ್ಸಾಂಪಲ್ ನೀವು ಇದರಲ್ಲಿ ಹೇಳ್ತೀರ, ನೀವು ಯಾವುದ್ರಲ್ಲಿ ಅಂದರೆ ಈ ಇನಾರ್ಗಿನಿಕ್ ಕೃಷಿನಲ್ಲಿ ಈ ಒಂದು 30 ಚೀಲ ಭತ್ತ ಒಂದು ಎಕರೆಗೆ ಬೆಳೀತೆ ಅಂದರೆ ಏನಾದರೂ ನಿಮ್ಗೆ ಡಿಸೀಸ್ ಅಥವಾ ಅದರಲ್ಲಿ ಒಂದು ಮೇಜರ್ ಡಿಸೀಸ್ ಇವು ಭತ್ತ ಈ ಕಂದು ಜಿಗಿ ಹುಳ ಬೆಂಕಿ ರೋಗ ಅವೆಲ್ಲ ಬಂತಂದರೆ 20 ಆಗ್ಬೋದು 18 ಚೀಲನೂ ಆಗ್ಬೋದು. ನಿಮ್ಗೆ ಏನಾದರೂ ವಾತಾವರಣ ಸಪೋರ್ಟ್ ಇತ್ತಂದರೆ ನಿಮಗೆ 35 ಚೀಲ 36 ಚೀಲ 38 ಚೀಲವರೆಗೂ ಬರ್ಬೋದು. ಅಲ್ಲಿ ಏನಾಗುತ್ತಂದರೆ ಈ 18 ಚೀಲ ಬಂದ ವರ್ಷ ರೈತ ಸ್ವಲ್ಪ ಸಫರ್ ಆಗ್ತಾನೆ, ಅಲ್ಲಿ ಯಾವಾಗಲೂ ರೈತರು ನಿರಾಶೆ ಆಗುತ್ತೆ. ಬಟ್ ಈ ನಮ್ಮ ಸಾವಯವ ಇದರಲ್ಲಿ ಹೋದರೆ 30 ಚೀಲ ಬರ್ತಕ್ಕಂಥ ಭತ್ತ 28 ಚೀಲ ಆಗುತ್ತೆ. ಯಾವತ್ತೂ ನೀವು ಏನೇ ಬಂದ್ರೂ 18 ಚೀಲಕ್ಕೆ ಹೋಗಂಗಿಲ್ಲ ಅದು, ನೀವು ಯಾವುದೇ ಪರಿಸ್ಥಿತಿನಲ್ಲಿ. ಆಮೇಲೆ ನಿಮ್ಮದು 45 ಚೀಲವೂ ಆಗಂಗಿಲ್ಲ ಅದು, ಏನೇ ಬಂದ್ರೂ ನಿಮ್ದು ಒಂದು 2-3 ಕಾನ್ಸ್ಟೆಂಟ್ ಆಗುತ್ತೆ. ಅಂದರೆ ರೈತರಿಗೆ ಉಪಯೋಗ ಆಗೋದಿಲ್ಲ. ನಮ್ಮ ಅಂದರೆ ನಾನು ಈ ನೀವು ಹೋಗಿ ಕೇಳ್ಬೋದು 70-80 ಎಕರೆ ಕೃಷಿ ಮಾಡ್ತಕ್ಕಂಥ ಅಂದರೆ ಈ ಇನಾರ್ಗ್ಯಾನಿಕ್ ಕೃಷಿ ಮಾಡ್ತಕ್ಕಂಥ ರೈತರಿಗೆ ಬರುತ್ತೆ ಅನ್ನೋದು ಗ್ಯಾರಂಟಿ ಇರೋಂಗಿಲ್ಲ. ಬಟ್ ನಾನೇನಂದರೆ ಇವತ್ತು ಪ್ಲಾಂಟೇಷನ್ ಮಾಡೀನಿ ಅಂದರೆ ಬಂದೇ ಬರುತ್ತೆ, ನನ್ನ ಖರ್ಚಿಗಂತೂ ಸಾವಿಲ್ಲ ಅನ್ನೋದು ನಾನು ಅದನ್ನು ಗ್ಯಾರಂಟಿ ಕೊಡ್ತೀನಿ, ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಅಂದರೆ ಈಗ ಕೆಲವೊಂದಿಷ್ಟು ರೈತರು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಆಸೆಗಳನ್ನು ಸಾವಯವದೊಳಗೆ ಬೆಳೆದಿನಿ ಅಂದರೆ ನಾನು ಅದನ್ನು ಡಬಲ್ ರೇಟಿಗೆ ತೊಗೋಬೇಕು, ರೈತರು ಡಬಲ್ ರೇಟಿಗೆ ಮಾರ್ಬೇಕು ನಾನು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಮಾರ್ತಿರ್ತಾರೆ. ಒಮ್ಮೆ ಆ ರೇಟ್ ಸಿಗ್ಲಿಕ್ಕಂದ್ರೆ ನಿರಾಶೆ ಆಗಿ ಎಲ್ಲಪ್ಪ ಸಾವಯವ ಬೇಡ ಅದು ಬೇಡ ಅಂತ ಬಿಟ್ಬಿಡ್ತಾರೆ, ಏನಂತಿರ್ತಾವೆ ಇದಕ್ಕೆ? ಇಲ್ಲ, ಅದನ್ನು ಎಲ್ಲ ರೈತರು ಈಗ ನಾನೇ ಈ ನಮ್ಮ ಮನೆಯಲ್ಲೇ ನಾನೇ ಸಫರ್ ಆಗಿದ್ದೀನಿ. ನಾನು ಬೇರೆಯವರು ಉದಾಹರಣೆ ತೊಗೊಳೋದು ಬೇಕಿಲ್ಲ. ನಮ್ಮನೆಯಲ್ಲಿ ನಮ್ಮ ಅಣ್ಣ ತಮ್ಮರು ಬೈತಾರೆ, ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ಬೈತಾರೆ, ನೀನು ಏನು ಮಾಡೋಕತ್ತೀಯಪ್ಪ ಇದ್ರನ್ನಂತ. ಬಟ್ ಅದು ಈ ಬೇಕೇ ಬೇಕದು ಫ್ಯೂಚರ್ ದಿನದಲ್ಲಿ. ಈ ಒಕ್ಕಲ್ತನ ಅಂಬೋದು ಇಂದು ನಿನ್ನೆದಲ್ಲ, ಅದು ಸಾವಿರಾರು ವರ್ಷದ ಇತಿಹಾಸ ಇದೆ ಅದಕ್ಕೆ. ಈಗ ನಮ್ಮ ಹತ್ರ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವು ಜನ ಕೇಳ್ತಾ ಇದ್ದಾರೆ, ಏನಂತ ಕೇಳ್ತಾ ಇರ್ತಾರೆ ಅಂದರೆ ನೀನು ಆ ಥರ ಬೆಳೆದ್ಬಿಟ್ಟಂದ್ರೆ 1 ಚೀಲ ಬೆಳೆದ್ಬಿಟ್ಟು 2 ಚೀಲ ಬೆಳೆದ್ಬಿಟ್ಟು ಎಲ್ಲ ರೀತಿ ನಾಲ್ಕು ಎಲ್ಲೇ ಆಗುತ್ತೆ, ಯಾಕ್ರಿ 30 ಚೀಲ ಬೆಳೆದ್ರೂ ತಿನ್ನಕ್ಕೆ ಸಿಗಂಗಿಲ್ಲ ಅಂತಾರೆ. ಅದು ತಪ್ಪು ಕಲ್ಪನೆ, ಯಾವತ್ತೂ ಆಲೋಚನೆ ಮಾಡಬಾರ್ದು ನಾವು. ಈಗ ನೋಡ್ರಿ, ನೀವು ನಾವೊಂದು ಉದಾಹರಣೆ ಹೇಳ್ತೀನಿ ಇಲ್ಲಿ. ಈಗ ನಾವು ಹೋಗ್ತಾ ಇದ್ದೀವಿ, ನಮ್ಮ ಹಿಂದಿನ ಜನ್ರೇಷನ್ ನಮ್ಮ ತಂದೆಯವರೆಲ್ಲ 80 ವರ್ಷದ ತನಕ ಬದುಕ್ತಾಯಿದ್ರು, ಗಟ್ಟಿಮುಟ್ಟಾಗಿ ಬದುಕ್ತಾಯಿದ್ರು. ಇನ್ನು ನಮ್ಮ ತಂದೆಯವರು ಹೇಳ್ತಾ ಇದ್ರು, ಒಂದು 90 ಊಟ ಮಾಡಿದ್ರೆ ಒಂದು 90 ಊಟ ಸಿಗಂಗಿಲ್ಲ, ಸಿಗ್ತಿದ್ದಿಲ್ಲಪ್ಪ ನಮ್ಗೆ ಅವಾಗಂತ. 80 ವರ್ಷ ಗಟ್ಟಿಮುಟ್ಟಾಗಿದ್ರು, ಮತ್ತು ಅವ್ರು ಸ್ವಲ್ಪ ತಿಂತಾಯಿದ್ರು. ಅದರ ಅರ್ಥ ಏನಂದರೆ ಸ್ವಲ್ಪ ತಿಂದು 80 ವರ್ಷ ಹೆಂಗೆ ಬದುಕಿದ್ರು ಅವರು? ನಮ್ಮಲ್ಲಿ ಈಗ ನೋಡ್ರಿ, ಈಗ ರೇಷನ್ ಕೊಟ್ಟು ಮನೆಗೆ 3 ಒಪ್ಪತ್ತು ತಿನ್ನಿಸ್ತಾ ಇದ್ದಾರೆ ಎಲ್ಲರಿಗೆ, ಎಲ್ಲರಿಗೂ ರೋಗ ಬರ್ತಾ ಇದೆ. ಮತ್ತು ಅವ್ರಿಗೆ ಯಾಕೆ ರೋಗ ಬರುತ್ತೆ? ಈಗ ಸರ್ಕಾರದವ್ರು ಹೇಳ್ತಾರೆ, ಮತ್ತು ಅದು ಯಾಕೆ ರೋಗ ಯಾಕೆ ಬರುತ್ತೆ ಅವ್ರಿಗೆ? 3 ಒಪ್ಪತ್ತು ಊಟ ಮಾಡಿದರೆ ಆರಾಮಾಗಿರ್ಬೇಕಲ್ಲ. ಹಾಂ, ಮತ್ತೆ ಯಾಕೆ ಆರಾಮಿಲ್ಲ ಅವರು? ಎಲ್ಲರಿಗೂ ದವಾಖಾನೆಗೆ ಹೋಗ್ಬೇಕೀಗ. ಹಾಂ, ಮತ್ತು ನಮ್ಮ ಕೈಯಲ್ಲಿ ನಮ್ಮ ತಂದೆಯವ್ರ ಕೈಯಲ್ಲಿ ಕೆಲಸ ಮಾಡಿದಂಥವ್ರು ದವಾಖಾನೆ ಅಂದ್ರೆ ಬೈತಾ ಇದ್ರು ಅವರು. ನಾವೇ ನಮ್ಮನೆ ನಾವು ಹುಡುಗರು ಇದ್ದಾಗ ನಾವು ಕೆಲಸ ಮಾಡ್ತಿದ್ದಿಲ್ಲ, ನಮ್ಮನೆ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಿಲ್ಲ. ಅವಾಗ ನಾವು ದವಾಖಾನೆಗೆ ಹೋದ್ರೆ ಬೈತಿದ್ರು ಅವ್ರು, ಮತ್ತು ಈಗ ಯಾಕೆ ಅವರೇ ದವಾಖಾನೆಗೆ ಹೋಗ್ತಾರೆ, ಮತ್ತು ಈಗ ಎಲ್ಲ ಸರ್ಕಾರದವ್ರು 30 ಊಟ ಕೊಡ್ತಾರೆ, ರೇಷನ್ ಕೊಡ್ತಾರೆ, ಮತ್ತೆ ಯಾಕೆ ಹೋಗ್ಬೇಕ್ರಿ ನೀವು? 30 ಆರಾಮ ಊಟ ಮಾಡಿದ್ರೆ ರೋಗ ಇರಬಾರ್ದಲ್ಲ. ಅದರ ಅರ್ಥ ಏನಂದರೆ ನಾವು ಕೃಷಿಯಿಂದ ಕೃಷಿ ಮಾಡೋ ಪದ್ಧತಿ ತಪ್ಪಾಗಿದೆ. ನಾವು ಜವಾರಿ ಈಗ ಹೇಳಿದ್ನಲ್ಲ, ಈ ಜವಾರಿ ರೈಸ್ ಉಣ್ರಿ, ಊಟ ಮಾಡಿದ ನಂತರ ಒಂದು 4-5 ಹಾಂ ಹಸದಾಗ ಊಟ ಮಾಡ್ರಿ, ಹಸಿಯದೇ ಉಣಬೇಡ, ಹಸಿದು ಮತ್ತಿರ ಬೇಡ. ಎಲ್ಲ ಈಗ ಅದನ್ನೇ ಕೃಷಿನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಆ ಕೃಷಿ ಬೆಳೆಗೆ ಏನು ಬೇಕೋ ಅದನ್ನು ಬಿಟ್ಟುಬಿಟ್ಟಿದ್ದೀವಿ ನಾವು. ಹಾಂ ನಮಗೇನು ಬೇಕು ಬೆಳೆಗೆ ಅದನ್ನು ಕೊಡ್ತಾ ಇದ್ದೀವಿ ನಾವು, ಅದು ತಪ್ಪು ಕಲ್ಪನೆ. ಈಗ ನೋಡಿ ನೀವು, ಈಗ ಫಾರ್ ಎಕ್ಸಾಂಪಲ್ ಈಗ ಇದೇ ಒಂದು ಗಿಡ ಇದೆ, ಈ ಯಾವುದಪ್ಪ ಮಾವಿನ ಗಿಡ, ಅದನ್ನು ಹೋಗಿಬಿಟ್ಟು ನೀನು ಅಕ್ಟೋಬರ್ ತಿಂಗಳಲ್ಲಿ ನನಗೆ ಫಲ ಬೇಕಂದ್ರೆ ಸಿಗುತ್ತಾ ನಿನಗೆ? ಈಗ ಅದನ್ನು ಮಾಡೋಕ್ಕತ್ತಾರೆ ಅಕ್ಟೋಬರ್ ತಿಂಗಳಲ್ಲಿ ಫಲ ಅಂದರೆ ಮಾಡ್ತಾ ಇದ್ದಾರೆ. ಅದಂದ್ರೆ ಸೃಷ್ಟಿಗೆ ವಿರುದ್ಧ, ಸೃಷ್ಟಿಗೆ ವಿರುದ್ಧ ಹೋದ್ರೆ ನಿನಗೆ ಸೃಷ್ಟಿ ವಿರುದ್ಧ ಮಾಡುತ್ತೆ, ಅವತ್ತು ನಾವು ಏನು ಮಾಡೋಕ್ಕಾಗಂಗಿಲ್ಲ. ಈಗ ನಾವೆಲ್ಲ ಮಾಡ್ತಾ ಇದ್ದೀವಲ್ಲ ಸೃಷ್ಟಿಗೆ ವಿರುದ್ಧ, ಏನು ಅಕ್ಟೋಬರ್ ತಿಂಗಳಲ್ಲಿ ಮಾವಿನ ಹಣ್ಣು ತೆಗಿಯೋಕೆ ಹೋದರೆ ನಮ್ಮ ಏಪ್ರಿಲ್ ಮೇ ತಿಂಗಳಲ್ಲಿ ಸಿಗಲ್ಲ, ಅಕ್ಟೋಬರ್ ತಿಂಗಳಲ್ಲಿ ಸಿಗಲ್ಲ, ಎರಡೂ ಇಲ್ಲಂಗೆ ಆಗುತ್ತೆ ನಮ್ಗೆ. ನೈಸರ್ಗಿಕವಾಗಿ ಯಾವಾಗ ಬರ್ತದೆ ಅನ್ನೋ ತನ್ನಷ್ಟಕ್ಕೆ ತಾನೇ ಬೆಳೀಲಿಕ್ಕೆ ಬಿಡಬೇಕು, ಆ ಫಲವನ್ನು ನಾವು ಅಪೇಕ್ಷೆ ಮಾಡಿ ಪಡ್ಕೋಬೇಕು. ಅನಾವಶ್ಯಕವಾಗಿ ಅದನ್ನ ಇಂಟರ್ಫಿಯರ್ ಮಾಡಬಾರ್ದು, ನಾವು ಮಾಡಬಾರ್ದು, ಯಾವುದಕ್ಕೂ ಮಾಡಬಾರ್ದು, ಮಾಡಬಾರ್ದು. ಈಗ ನೋಡಿ ನೀವು, ಹಾಂ ಎಕ್ಸೆಪ್ಟ್ ಮನುಷ್ಯನನ್ನು ಬಿಟ್ಟರೆ ಬೇರೆ ಪ್ರಾಣಿಗಳು ನೀವು ನೋಡ್ರಿ ಸೃಷ್ಟಿನಲ್ಲಿ. ಫಾರ್ ಎಕ್ಸಾಂಪಲ್ ಹಸು ಇದೆ, ಹಸು ಹುಲ್ಲು ಬಿಟ್ಟು ಏನಾದರೂ ತಿನ್ನುತ್ತದು? ಯಾಕಂದರೆ ಅದು ದಾರಿ ತಪ್ಪಿಲ್ಲ. ಹಾಂ ಹುಲಿ ಇರುತ್ತೆ, ಅದು ಮಾಂಸ ಬಿಟ್ಟು ಏನು ತಿನ್ನಂಗಿಲ್ಲ, ಅದು ದಾರಿ ತಪ್ಪಿಲ್ಲ. ಮನುಷ್ಯ ಮಾಂಸ ಸಿಕ್ಕರೆ ಮಾಂಸ ತಿಂತಾನೆ, ಹುಲ್ಲು ಸಿಕ್ಕರೆ ಹುಲ್ಲು ತಿಂತಾನೆ, ಎಲ್ಲ ತಿಂತಾನೆ. ಅವನು ಯಾರ್ಯಾರ ಆಹಾರ ಪದ್ಧತಿನಲ್ಲಿ ಹೋಗ್ಬೇಕು ನಾವು ಅಷ್ಟೇ, ಯಾವುದು ನಿಮ್ಮ ಆಯ್ಕೆ ಅದು. ನೀವು ಮಾಂಸಾಹಾರಕ್ಕಾದ್ರೂ ಹೋಗ್ರಿ ಅಥವಾ ಸಸ್ಯಾಹಾರಕ್ಕಾದ್ರೂ ಹೋಗ್ರಿ, ಅದು ನಿಮ್ಮ ಆಯ್ಕೆ, ನಿಮಗೆ ಬಿಟ್ಟಿತ್ತು. ನಾವು ಯಾವುದ್ರ ವಿರುದ್ಧನೂ ಇಲ್ಲ. ಅಂದರೆ ಇನ್ನೊಂದು ನೀವು ಸಾವಯವ ಮಾಡುವ ಉದ್ದೇಶ ಅಂತಂದರೆ ನಿಮ್ಮ ಭೂಮಿ ಬಾಳಿಕೆ ಬರಲಿ ಅಂತಕ್ಕಂಥದ್ದು ಭಾಳ ಮುಖ್ಯ. ಅಲ್ಲಿ ಬಾಳಿಕೆ ಬರಬೇಕು ಭೂಮಿ, ಮುಂದಿನ ಮಕ್ಕಳಿಗೆ ಒಳ್ಳೆ ಭೂಮಿ ಬಿಟ್ಟು ಹೋಗಲ್ಲ ನಾವು. ಈಗ ನೋಡ್ರಿ, ಈಗ ನಿಮಗೆ ಹೇಳಿದ್ದೀನಿ ನಾನು, ಈಗ ನಿಮ್ಗೆ ನಾನು ಸಸಿ ಮಾಡಿ ಮಾಡಿದ್ದೀನಿ, ಅದರಲ್ಲೇ ತೋರಿಸಿದೆ ನಿಮಗೆ ಸಾವಯವನಲ್ಲಿ ಮಾಡಿದ್ದು ಸಸಿ ಮಾಡಿ ಅಂತ. ನಮ್ಮಲ್ಲಿ ನಾವು 25 ದಿವಸಕ್ಕೆಲ್ಲ ಸಸಿ ಮಾಡಿ ನಾಟಿ ಮಾಡ್ಬೇಕಂತ ಹೇಳ್ತಾರೆ. ಇದರಲ್ಲಿ 25 ದಿವಸಕ್ಕೆ ಸಸಿ ಮಾಡಿ ಯಾವ ಸಸಿ ಮಾಡಿನೂ ಬರೋಂಗಿಲ್ಲ. ನಾವು ಇನ್ನೂ ಬೇರೆ ಆರ್ಗ್ಯಾನಿಕ್ ಇದರಲ್ಲಿ ಮಾಡ್ತೀವಲ್ಲ, ಸಸಿ ಚಿಕ್ಕದಾಗಿರುತ್ತೆ, ನೀರು ಲೆವೆಲ್ ಇರೋಂಗಿಲ್ಲ, ಏನೋ. ಈ ಸಾವಯವ ಸಸಿ 25 ದಿವಸ ಸಸಿನೇ ನಮ್ಗೆ ಪರ್ಫೆಕ್ಟ್ ನಾಟಿ ಮಾಡೋಕ್ಕೆ ಬರುತ್ತೆ ಒಳ್ಳೆ. ಅಂದರೆ ಬಿಕಾಸ್ ಆಫ್ ಈ ನಮ್ಮ ಆರ್ಗ್ಯಾನಿಕ್ ಇದರಲ್ಲಿ ಲ್ಯಾಂಡ್ ನಮ್ದು 25 ವರ್ಷಲಿದ್ದ ಯಾವುದು ನಮ್ದು ಏನು ನಾವು ಯೂಸ್ ಮಾಡಿಲ್ಲ, ಗೊಬ್ಬರ ಹಾಕಿಲ್ಲ, ಎಣ್ಣೆ ಹಾಕಿಲ್ಲ, ಅದರಲ್ಲಿ ನಮ್ಮ ಪಕ್ಕ ಬರುತ್ತೆ. ಎಷ್ಟು ವರ್ಷದಿಂದ ಆರ್ಗ್ಯಾನಿಕ್ ಭತ್ತ ಬೆಳೀತಾ ಇದ್ದೀರಿ ತಾವು ಸಾವಯವ? ನಾನೀಗ 5 ವರ್ಷ ಆಯ್ತು ಸರ್. ಹೇಗೆ ಮಾರಾಟದ ಹೇಗೆ ನಿಮ್ಮ ಮಾರ್ತಾ ಇದ್ರ, ನಿಮಗೆ ಬೇಡಿಕೆ? ಯಾಕಂದ್ರೆ ಸಾವಯವಕ್ಕೆ ಭಾಳಷ್ಟು ಬೇಡಿಕೆ ಇದೆ ಭತ್ತಕ್ಕೆ. ಈಗ ಇದೆ, ನನ್ನ ಗೆಳೆಯರು ತಗೊಳ್ತಾ ಇದ್ದಾರೆ, ಬೆಂಗಳೂರಲ್ಲಿದ್ದಾರೆ. ನಂದು ಒರಿಜಿನಲ್ ಎಜುಕೇಷನ್ ಆಗಿದ್ದು ಗುಲ್ಬರ್ಗದಲ್ಲಿ, ಗುಲ್ಬರ್ಗದಲ್ಲಿ ನಮ್ಮ ಕೆಲವು ಜನ ಗೆಳೆಯರಿದ್ದಾರೆ, ಅವರು ತಗೊಳ್ತಾರೆ. ಇಲ್ಲಿ ಲೋಕಲ್ದವ್ರು ಬೇಕಿದ್ದವ್ರು ಕೇಳ್ತಾರೆ. ಬಟ್ ಕೆಲವು ಜನ ಅಂತಾರೆ ಕಾಸ್ಟ್ಲಿ ಆಗ್ತದೆ ರೀ ಅಂತ. ಬಟ್ ಕಾಸ್ಟ್ಲಿ ಆದರೆ ನಾನು ಅದು ಕಾಸ್ಟ್ಲಿ ಅನ್ನೋದಕ್ಕೂ ನಾನು ಇನ್ನೊಂದು ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ಈಗ ನಾನು ಒಬ್ಬನೇ ಬೆಳೆದ್ರೆ ಕಾಸ್ಟ್ಲಿ ಆಗುತ್ತೆ, ಎಲ್ಲರೂ ಬೆಳೆದ್ರೆ ಕಾಸ್ಟ್ಲಿ ಆಗಂಗಿಲ್ಲ. ಅದು ಆಗಂಗಿಲ್ಲ ಯಾಕಂದರೆ ನಾನು ಒಬ್ಬನೇ ಬೆಳೆದ ನಂತರ ಈಗ ನನಗೆ ಈ ಭತ್ತ ಕೊಯ್ಲು ಮಾಡ್ತಕ್ಕಂಥ ಕೂಲಿಕಾರ ಸಿಗಂಗಿಲ್ಲ. ನನಗೆ ಈ ದಿನದಲ್ಲಿ ಮಿಷನ್ ಬಂದಿದೆ, ಅಲ್ಲಿ ನಾನು ಕೂಲಿಕಾರಿಗೆ ಜಾಸ್ತಿ ಹಣ ಕೊಡಲೇಬೇಕು ನಾನು. ಮತ್ತೆ ಅದು ಆದ್ರೆ ನಾನು ನಿಮ್ಮ ಗ್ರಾಹಕರ ಮೇಲೆ ಮಾಡಬೇಕಾಗತ್ತಲ್ಲ, ಮತ್ತೆ ಇಳುವರಿನೂ ಕಡಿಮೆ ಬರುತ್ತೆ, ಜೊತೆಗೆ ಕೂಲಿ ಖರ್ಚು ಜಾಸ್ತಿ ಆಯ್ತು ಗ್ರಾಹಕರ ಮೇಲೆ ಆಗ್ಬೇಕಲ್ಲ ನನ್ನ ಖರ್ಚು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಬಟ್ ಎಲ್ಲರೂ ಸಾವಯವ ಒಂದು ದಿವಸ ರೆಡಿ ಆದ ದಿವಸ ಅವತ್ತು ನಾನು ಎಲ್ಲರ ಜೊತೆಗೆ ಕೊಡ್ತೇನೆ. ನಾನು ಇವತ್ತು ನಾನು ಒಬ್ಬನೇ ಬೆಳೆಯೋದ್ರಿಂದ ನಾನು ಜಾಸ್ತಿ ಕೊಡ್ತಾ ಇದ್ದೆ. ಅದರಲ್ಲಿ ಏನು ರೋಗ ಕೀಟ ನಿರ್ವಹಣೆಗೆ ಏನು ಸಮಸ್ಯೆ ಆಗಿಲ್ಲ ಸಾವಯವ ಭತ್ತಲ್ಲಿ ತಮಗೆ? ಸರ್ ರೋಗ ಕೀಟ ನಿರ್ವಹಣೆ ಎಲ್ಲಾನು ಇದೆ ಸರ್. ಒಂದು ನಿಮ್ಗೆ ಹೇಳ್ತೇನೆ, ಈಗ ನಾನು ನಿರ್ವಹಣೆ ಮಾಡ್ತಕ್ಕಂಥ ನಮ್ಮ ಪದ್ಧತಿ ಏನಂದರೆ ನಾವು ಕೀಟಗಳನ್ನ ಕೊಲ್ಲಬೇಕು ಅಂತ ನಿರ್ವಹಣೆ ಮಾಡ್ತಾ ಇಲ್ಲ. ಇಲ್ಲಿ ಮ್ಯಾನ್ ನನ್ನ ಬೆಳೆಯಿಂದ ದೂರ ಇರಬೇಕು. ನೀವು ನೋಡ್ರಿ ಸೃಷ್ಟಿ ನಿಯಮದಲ್ಲಿ ಏನಿದೆ ಅಂದರೆ ಒಂದು ಕೀಟನ ಕೊಲ್ತೀರ ನೀವು, ನಿಮಗೆ ಕೊಲ್ಲೋದಕ್ಕೆ ಹಕ್ಕಿದೇನೆ ಕೀಟದಲ್ಲಿ, ಕೀಟನ ಕೊಲ್ಲಕ್ಕೆ ಆ ಕೊಲ್ಲೆ ಯಾರಿಗೂ ಹಕ್ಕಿಲ್ಲ. ಮತ್ತೆ ಯಾಕೆ ಕೊಲ್ಲಬೇಕು ನಾವು ಅದ್ರನ್ನ? ಆ ಕೊಲ್ಲಿದ ನಂತರ ಬಿಡಿ, ಬೇಕಿದ್ದಾಗ ಮತ್ತೆ ಅದನ್ನು ಬದುಕಿಸ್ರಿ ನೋಡೋಣ. ಯಾರಾದರೂ ಸಾಧ್ಯ ಇಲ್ಲ. ಅದಕ್ಕೆ ನಾನೇನಂದರೆ ನನ್ನಿಂದ ದೂರ ಇರಬೇಕು ಅಷ್ಟೇ, ಅಷ್ಟು ಮಾತ್ರ ಅದನ್ನು ಕೊಲ್ಲಂಗಿಲ್ಲ. ಯಾಕಂದರೆ ಪ್ರತಿಯೊಂದು ಜೀವ ನಿಸರ್ಗದಲ್ಲಿ ಅದರದೇ ಆದಂಥ ಕೊಡುಗೆ ಕೊಡ್ತಾ ಇದೆ. ಯಾವ ಜೀವನೂ ಸೃಷ್ಟಿನಲ್ಲಿ ವೇಸ್ಟ್ ಸೃಷ್ಟಿ ಇಲ್ಲ, ಇದನ್ನು ವೇಸ್ಟ್ ಮಾಡೇನು ಅನ್ನೋದಕ್ಕೆ ಪ್ರತಿಯೊಂದು ಜೀವಿಂದನೂ ನಿಸರ್ಗ ಕೊಡುಗೆ ಇದೆ. ಆ ಕೊಡುಗೆಯನ್ನು ನಾವು ಅಂದರೆ ಈಗ ಇದೇನಂತಾರೆ ನಿಸರ್ಗದ್ದು ಸೈಕಲ್, ನಾವು ಸೈಕಲ್ ಕಟ್ ಮಾಡ್ದಂಗೆ ಆಗುತ್ತೆ ಒಂದು ಜೀವಿನ ಕೊಲ್ಲಿದ ನಂತರ. ಈಗ ನಾನು ನನ್ನ ಹೊಲದಲ್ಲೇ ಬಂದು ನೋಡ್ರಿ ನೀವು, ಎಲ್ಲ ಜೀವಿಗಳನ್ನು ತೋರಿಸ್ತೇನೆ ನಿಮಗೆ. ನೀವ್ ಅಂದ್ರೆ ಇನ್ನೂ ಒಂದ್ ಸಲ ಬನ್ನಿ, ಒಂದ್ರ ಮೇಲೆ ಒಂದ್ ಬದುಕ್ತಕ್ಕಂತ ಪ್ರಕ್ರಿಯೆ ಇದು ಪ್ರಕೃತಿ ಒಳಗೆ ನಡೀತಾ ಇರ್ತತೆ. ಒಂದ್ ಜೀವಿ ಮೇಲೆ ಮತ್ತೊಂದ್ ಜೀವಿ ಬದುಕ್ತಾ ಇರುತ್ತೆ, ಬದುಕ್ತಾ ಇರ್ತ. ಈಗ ಒಂದ್ ಜೀವಿ ಅನ್ಕೊಂಡ್ರೆ ಇನ್ನೊಂದ್ ಜೀವಿ ಸತ್ತು ಹೋಗ್ಬಿಡುತ್ತೆ. ಈಗ ನಮ್ದು ಒಂದ್ ಎಕರೆ ಹೊಲ ಇದೆ, 30 ವರ್ಷದಿಂದ ಯಾವ್ದೇ ನಾವ್ ಇದು ಹಾಕಿಲ್ಲ. ಇದ್ರಲ್ಲಿ ಸಾಗವಾನಿ ಗಿಡಗಳನ್ನ ಬೆಳೆಸಿದೀವಿ. ಇಲ್ಲಿ ಬಂದು ನೋಡ್ರಿ ನೀವು. ಈಗ ನಮ್ಮ ಮನೆಗೆ ನಮ್ಮ ಹೆಣ್ಮಕ್ಳೆ ಜಗಳ ಆಡ್ತಾರ, ಈ ಇರುವೆ ಜಾಸ್ತಿ ಇದೆ. ಯಾಕೆ ಇರುವೆ ಜಾಸ್ತಿ ಆಯ್ತು ಇಲ್ಲಿ? ಇರುವೆ ಜಾಸ್ತಿ ಆಗಿದ್ದು ಅನುಕೂಲನೇ, ಅಂದರೆ ಇರುವೆ ಜಾಸ್ತಿ ಆಯ್ತು ಅಂದ್ರೆ ಫರ್ಟಿಲಿಟಿ ಇದೆ ಭೂಮಿನಲ್ಲಿ ಅಂತ ಅದು ತೋರಿಸುತ್ತೆ. ಎರೆಹುಳದ ಪ್ರಿಡೇಟರ್ ಅಂತ ಹೇಳ್ತೀವಿ ನಾವು, ಅವು ಹುಡುಕಾಡಿ ಮತ್ತೊಂದು ಜೀವಿಯನ್ನು ತಿಂತಿರ್ತಾವೆ, ತಿಂತಿರ್ತಾವೆ. ಈಗ ನೋಡಿ ನಮ್ಮಲ್ಲಿ ಕೀಟಬಾಧೆ ಹೇಳ್ತೀವಲ್ಲ, ಇನ್ನೊಂದು ಹೇಳ್ತೀನಿ. ಈ ಕೀಟಬಾಧೆ ಯಾವುದಾದ್ರು ಸಸ್ಯಕ್ಕೆ ಬಂತಂದರೆ ಇರುವೆ ಇದ್ದ ಗಿಡದಲ್ಲಿ ಕೀಟಬಾಧೆ ಕಡಿಮೆ ಇರುತ್ತೆ. ನೀವು ನೋಡ್ರಿ ಇದರಲ್ಲಿ ಇರುವೆ ತಿಂದ್ಬಿಡ್ತಾವೆ ಕೀಟನ. ನೀವು ಎಲ್ಲ ಜೀವಿಗಳನ್ನು ತಿಂತ, ಆಮೇಲೆ ಇದು ಎರೆಹುಳ ಸಂಖ್ಯೆ ಜಾಸ್ತಿ ಇದೆ. ಆಮೇಲೆ ಇದು ಚೋಳು, ಈ ನಮ್ಮಲ್ಲಿ ಎಲ್ಲಿ ಫರ್ಟಿಲಿಟಿ ಇರುತ್ತೆ, ಕೆಬಣ ಚೋಳು ಅಂತಾರೆ ನಮ್ಮಲ್ಲಿ, ಕರಿಚೋಳು, ಆ ಕರಿಚೋಳಿನ ಸಂಖ್ಯೆನೂ ಜಾಸ್ತಿ ಇದೆ ನಮ್ಮಲ್ಲಿ. ಹಾಂ, ಸೆಂಟಿಪೇಡ್ಸ್ ಅಂತಾರೆ, ಅದರದ್ದು ಜಾಸ್ತಿ ಇದೆ. ಬಸವನ ಹುಳ ಬರ್ತವೆ ನಮ್ಮ ಹೊಲದಲ್ಲಿ. ನೀವು ಅದೇ ನನ್ನ ಪಕ್ಕದ ಹೊಲದಲ್ಲಿ ಇಲ್ಲ ಇದೆಲ್ಲ, ಅದು ಒಂದು ಫರ್ಟಿಲಿಟಿ ಜಾಸ್ತಿ ಇದೆ ಅಂದ್ರೆ ಅರ್ಥ ಅದು, ಅರ್ಥ ಎಲ್ಲ ಪ್ರಾಣಿಗಳು ಜೀವಿಗಳು ಜಾಸ್ತಿ ಇದಾವೆ ಅಂತಂದ್ರೆ ಆ ಹೊಲದಲ್ಲಿ ಭೂಮಿಯಲ್ಲಿ ಮಣ್ಣಲ್ಲಿ ಅದರದ ಒಂದು ಫಲವತ್ತತೆ ಜಾಸ್ತಿ ಇದೆ, ಜಾಸ್ತಿ ಇದೆ. ಈಗ ನೋಡಿ ನನ್ನ ಪಕ್ಕದ ಹೊಲದವರೇ ನಾನು ಸ್ಪ್ರೇ ಮಾಡ್ತಾ ಇರ್ತಾರೆ ರೈತರು, ಅವ್ರಿಗೆ ಏನೂ ಗೊತ್ತಿಲ್ಲ. ನಾನು ಹೇಳಿದ್ರು ಅವ್ರು ಕೇಳಂಗಿಲ್ಲ, ಏನ್ರಿ ಗೌಡ್ರೆ ನೀವು ಏನೋ ಮಾಡ್ತಾ ಇದ್ರಿ, ನೀವು ನಮಂಗೆ ನಿಮ್ಮಂಗೆ ಮಾಡಿದ್ರೆ ಹೆಂಗೆ ಆಗುತ್ತೆ, ನೀವು ನಡೀತಾ ಇದ್ರಿ, ನಿಮ್ಗೆ ಗೌಡ್ರ ಇದ್ರಿ, ನೀವು ನಾವು ನಿಮ್ಮಂಗೆ ಮಾಡಿದ್ರೆ ನಮಗೆ ಹೆಂಗೆ ಆಗುತ್ತೆ ಅಂತಾರೆ. ಅಲ್ಲ, ಅವ್ರಿಗೆ ಗೊತ್ತಿಲ್ಲ, ನಾವು ಒಂದಾನೊಂದು ಕಾಲದಲ್ಲಿ ಇದೇ ರೀತಿ ಇದ್ದೀವಿ, ಈಗ ಯಾರ್ದೋ ಮಾತು ಕೇಳಿ ನಾವು ಹಿಂಗಾಗಿವಿ ಅಂತ. ಅದು ಅವ್ರಿಗೆ ಗೊತ್ತಿಲ್ಲ ಅದು. ಬಟ್ ಮುಂದೊಂದು ದಿವಸ ಅವಾಗ ಅವರೇ ಹೇಳ್ತಾರೆ, ಇದು ಮಾಡಿದ್ರೆ ಚಲೋ ರೀ ಅಂತ. ಈಗ ಜಸ್ಟ್ ನಾನು 30 ಟು 40 ಇಯರ್ಸ್ ಬ್ಯಾಕು ನಾವು ಎಣ್ಣೆ ಹೊಡಿಬೇಕಾದ್ರೆ ಪಕ್ಕದ ಹೊಲ್ದವ್ನು ಬೈತಾ ಇದ್ದ ನನಗೆ, ನೀವೇನಪ್ಪ ಆಗ ಓದ್ದವ್ರು ಬರೆದವ್ರು ಏನೋ ತಂದು ಹೊಡೆದು ಬಿಡ್ತೀರಿ, ನಮ್ಗೆ ಹಾಳು ಮಾಡಿಬಿಡ್ತೀರಿ ನೀವು ಅಂತ. ಬಟ್ ಈಗ ಹೆಂಗಾಗಿದೆ ಅಂದರೆ ನಾವು ಹೊಡಿಬೇಡಂದ್ರೆ ಅವ್ರು ಕೇಳ್ತಾ ಇಲ್ಲ. ಹಾಂ, ಅವ್ರು ಅಂಗಡಿಗೆ ಹೋಗ್ಬೇಕು, ಎಣ್ಣೆ ತರಬೇಕು, ಹೊಡಿಬೇಕು. ಯಾಕೆಂದರೆ ಅವ್ರಿಗೆ ಶಿಕ್ಷಣ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಆ ಕೆಮಿಕಲಿಂದ ಏನು ಎಫೆಕ್ಟ್ ಆಗ್ತಾ ಇದೆ ಏನಂತೇಳಿಬಿಟ್ಟು. ಸಾವಯವ ಅನ್ನೋದು ಬದುಕು ಅಂತ ಹೇಳ್ಬೋದು. ನಮ್ಮ ಬದುಕು ಅಂತಂದರೆ ಸಾವಯವದವಾದ ಬದುಕು, ಸಾವಯವ ಮೇಲೆ ನಿಂತಿದೆ ನಮ್ಮ ಸಹಜ ಪ್ರಕೃತಿ. ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗಿದೆ. ಯಾಕಂದರೆ ರಾಸಾಯನಿಕ ಬಳಕೆಯಿಂದ ಅವ್ಯಾಹತವಾಗಿ ಎಲ್ಲ ಜೀವಿಗಳು ಪರಿಸರದಲ್ಲಿ ಸತ್ತೋಗ್ತಾ ಇದ್ದಾವೆ. ಇಂಬ್ಯಾಲೆನ್ಸ್ ಆಗಿ ಕರೋನದಂಥ ಮಹಾಮಾರಿ ರೋಗಗಳು ಒಕ್ಕರಿಸ್ತಾ ಇದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ನಿಮ್ಮ ಹಾಗೆ ಸಾವಯವ ತತ್ವಗಳನ್ನು ಬೆಳೆ ಬೆಳೆದ್ರೆ ಅಷ್ಟೇ ಅಲ್ಲ, ನಮ್ಮ ಒಂದು ಇಡೀ ಸಂಸಾರ ವ್ಯವಸ್ಥೆಯಲ್ಲಿ ಒಂದು ಪಳಗಿಸಬೇಕಾಗಿದೆ. ಇನ್ನೂ ಒಂದು ಹಲವಾರು ಜೀವಿಗಳು ಕಣ್ಮರೆ ಆಗಿಬಿಟ್ಟಿವೆ ಇದರಲ್ಲಿ. ನಾವು ನೋಡ್ತಾ ಇದ್ದೀವಲ್ಲ ಹಲವಾರು ಜೀವಿಗಳು, ಅಂದರೆ ಎಕ್ಸಾಂಪಲ್ ನಿಮ್ಗೆ ಹೇಳ್ಕೊಂಡು, ಮನುಷ್ಯನಿಗೆ 100 ವರ್ಷ ಆಯುಷ್ಯ ಕೊಟ್ಟಿದ್ದಾನಲ್ಲ, ಈಗ 60 ವರ್ಷಕ್ಕೆ ಬಂದು ನಿಂತಿದೆ. ಯಾಕೆ ಬಂದು ನಿಂತಿದ್ದೀನಿ? ನೀನು ಮತ್ತೆ ಸಾವಯವ ಅಳವಡಿಸ್ಕೊಂಡ್ರು ಕೂಡ ಮತ್ತೆ ನಮ್ಮ ಜಾಸ್ತಿ 100 ವರ್ಷಕ್ಕೆ ಹೋಗಂಗಿಲ್ಲ ನಾವು, ಮತ್ತೆ 65-70 ವರ್ಷಕ್ಕೆ ಹೋಗ್ತೀವಿ. ಯಾಕೆ ಅಂದರೆ ಇದರ ಉತ್ತರ ಹುಡುಕ್ಬೇಕಂದ್ರೆ ನಾವು ಆ ಕಣ್ಮರೆಯಾದಂಥ ಜೀವಿಗಳು ನಮಗೆ ಸಿಗಂಗಿಲ್ಲವು. ಆ ಕಣ್ಮರೆಯಾದಂಥ ಜೀವಿಗಳು ನಮಗೆ ಸಿಕ್ಕರೆ ಮಾತ್ರ ಮತ್ತೆ ನಮ್ಮ ಆಯುಷ್ಯ 100 ವರ್ಷ ಆಗುತ್ತೆ. ಇದನ್ನು ಎಲ್ಲರೂ ರೈತರು ತಿಳ್ಕೊಬೇಕು. ಇದನ್ನು ಈ ಸಂದರ್ಭದಲ್ಲಿ ಇನ್ನೊಂದೇನೆಂದರೆ, ನಮ್ಮ ಎಲ್ಲ ನನ್ನ ಪಕ್ಕದಲ್ಲದವರೇ ನನ್ನನ್ನು ಪ್ರಶ್ನೆ ಮಾಡ್ತಾರೆ, ಏನು ರೀ ಗೌಡ್ರೆ ನೀವು ಇದನ್ನು ಹಿಂಗೆ ಮಾಡ್ತೀರಿ, ಹಿಂಗೆ ಹೆಂಗೆ ಬರ್ತದ, ಬೇರೆಯವ್ರು ಹೆಂಗೆ ಬದುಕಬೇಕು? ಈಗ ನಂದು 17-18 ಚೀಲ ಭತ್ತ ಬೆಳೀತಾ ಇದ್ದೀನಿ ನಾನು, ಏನು ಮಾಡಮ್ಮ ಖರ್ಚಿಗೆ? ಬಟ್ ಅವ್ರಿಗೆ ಗೊತ್ತಿಲ್ಲ ಅದು. ಆ ಬೆಳೆದ ನಂತರನೇ ಗೊತ್ತಾಗುತ್ತೆ ಅವ್ರಿಗೆ ನನ್ನ ಅದರಲ್ಲಿ ಏನಿದೆ ಅಂತ. ನಾನು ಸುಮ್ಮನೆ ಇದು ಕುಂತ್ಬಿಟ್ಟು ಹೇಳಿದ್ರೆ ಇದು ಅಲ್ಲಿ ಪ್ರಶ್ನೆ. ಇನ್ನೊಂದು, ರೈತರು ಯಾರು ಬರೀ ಪ್ರಶ್ನೆ ಕೇಳೋದ್ರಲ್ಲೇ ಹೋಗುತ್ತೆ, ಅವ್ನು ಮಾಡೋನು ಮಾತ್ರ ರೈತ. ಒಳ್ಳೆಯದು ಮಲ್ಲಿಕಾರ್ಜುನಗೌಡರು, ಇದುವರೆಗೆ ನಿಮ್ಮ ಸಾವಯವ ಭತ್ತದ ಬೇಸಾಯ ಮತ್ತು ಜವಾರಿ ಭತ್ತದ ತಳಿಗಳನ್ನು ಸಹ ಸಸಿ ಮಾಡಿದರೆ ನೀವು, ಅದರ ಒಂದಿಷ್ಟು ಅನಿಸಿಕೆಯನ್ನು ನಮ್ಮ ರೈತರೊಂದಿಗೆ ಹಂಚ್ಕೊಂಡಿರಿ. ನಾವೆಲ್ಲ ಮುಂದೆ ಒಕ್ಕಲುತನ ಇದೇ ರೀತಿ ಮುಂದುವರಿಬೇಕು ಅಂತಂದರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಫಲವತ್ತಾದ ಭೂಮಿ, ಫಲವತ್ತಾದ ಊಟ, ಫಲವತ್ತಾದ ಆಹಾರ ಧಾನ್ಯಗಳನ್ನು ನಾವೆಲ್ಲ ಕೊಡಬೇಕಾಗಿತ್ತಂದರೆ ಖಂಡಿತ ನಾವು ಸಾವಯವ ಪದ್ಧತಿಯನ್ನು ಮಾಡಬೇಕಾಗಿದೆ, ಸಾವಯವ ಪದ್ಧತಿಗೆ ಮರಳಿ ಬರಬೇಕಾಗಿದೆ. ಇದೇನು ಹೊಸದಲ್ಲ, ನಮ್ಮ ಹಿರಿಯರೆಲ್ಲರೂ ಮಾಡ್ತಾಯಿದ್ರು, ಆದರೆ ರಾಸಾಯನಿಕ ಕೃಷಿ ಬಂದ ಮೇಲೆ ಅದನ್ನೆಲ್ಲ ಮರೆತು ಬಿಟ್ಟರು, ರಾಸಾಯನಿಕ ಗಂಟು ಬಿದ್ದರು. ಈಗ ಮತ್ತೆ ಮರಳಿ ನಾವು ಸಾವಯವದತ್ತ ಹೋಗಬೇಕಾಗಿದೆ. ನಿಮ್ಮ ವಿಚಾರವನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಮಾನ್ವಿ ತಾಲೂಕಿನ ಕಾತರ್ಕಿ ಗ್ರಾಮದ ಮಲ್ಲಿಕಾರ್ಜುನಗೌಡ ಅವರ ವಿವಿಧ ತಳಿ ಭತ್ತ ಬೇಸಾಯದ ಅನುಭವಗಳನ್ನು ಕೇಳಿದರೆ. ರೈತ ಬಾಂಧವರೇ, ಈಗ ಆಲಿಸೋಣ ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂ ಅಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತಾದ ಪ್ರಾಯೋಜಿತ ಕಾರ್ಯಕ್ರಮವನ್ನು. ಈ ಕಾರ್ಯಕ್ರಮದ ಪ್ರಾಯೋಜಕರು ನ್ಯೂ ಅಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ದ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ, ನುವಾಲ್ಗಿ